ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಹಸಿರು ಹಣ್ಣು ಪ್ರತಿ ಗುರುವಾರ ಬೆಳಗ್ಗೆ 7:15 ಆಕಾಶವಾಣಿಯ ರಾಜ್ಯ ವ್ಯಾಪ್ತಿ ಪ್ರಸಾರದಲ್ಲಿ. ಮೊದಲ ಸಂಚಿಕೆಯಲ್ಲಿ ಮಾತನಾಡಲಿದ್ದಾರೆ ಶ್ರೀ ಈಶ್ವರ್ ಖಂಡ್ರೆ, ಮಾನ್ಯ ಅರಣ್ಯ ಜೀವಿ ಪರಿಸ್ಥಿತಿ ಮತ್ತು ಪರಿಸರ ಸಚಿವರು. ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ಅರಣ್ಯ ಇಲಾಖೆ. ನಮ್ಮ ಎಲ್ಲ ಕೃಷಿ ಕೇಳುಗರಿಗೂ ನಮಸ್ಕಾರ ಹಾಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಕೃಷಿ ಸಿರಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಮೊದಲು ನಮಗೋಸ್ಕರ ಯಾರು ಕಾಯ್ತಾ ಇದ್ದಾರೆ ನೋಡೋಣ. ಹಲೋ, ಹಲೋ ಮೇಡಮ್. ಹಾ ನಮಸ್ತೆ. ನಮಸ್ತೆ ಮೇಡಮ್. ಯಾರು ಮಾತಾಡ್ತಾ ಇರೋದು? ಸುಬ್ರಹ್ಮಣಿ ಅಂತ, ಪೊನ್ನಂಪೇಟೆ ತಾಲೂಕು ಶ್ರೀಮಂಗಲ ಹೋಬಳಿ ಕೋಟರಂಗಡ ಸುಬ್ರಹ್ಮಣಿ. ಸುಬ್ರಹ್ಮಣಿ ಅವರ? ಹೌದು. ನಿಮಗಿದು ಗೊತ್ತಿರುತ್ತೆ ಅನ್ಸುತ್ತೆ, ಒಂದು ಪ್ರಶ್ನೆಯನ್ನ ಕೇಳಲ? ಕೇಳಿ. ಅವಕಾಡೊ ಹಣ್ಣನ್ನ ಕನ್ನಡದಲ್ಲಿ ಏನೆಂದು ಕರೆಯುತ್ತಾರೆ? ಬೆಣ್ಣೆಹಣ್ಣು. ನೋಡಿ ಎಷ್ಟು ಸುಲಭವಾಗಿ ಹೇಳಿಬಿಟ್ರಿ ಅಲ್ಲ. ನಿಮ್ಮನೇಲಿ ಇದೆಯಾ? ಹಾ, ನಮ್ಮಲ್ಲಿ ಇದೆ ಮೇಡಮ್. ಅದಕ್ಕೆ ನೀವು ಏನೆಲ್ಲ ಬೆಳೆಗಳನ್ನ ಬೆಳೀತೀರಾ? ನಾವು ಭತ್ತ, ಕಾಫಿ. ಹಣ್ಣುಗಳು? ಹಣ್ಣುಗಳು ಅದೇ ಸಪೋಟ, ಅದೇ ಬೆಣ್ಣೆಹಣ್ಣು, ಮಾವು ಇದೆ. ಅದೇ ನಮ್ಮ ಖರ್ಚಿಗೆ ಎಷ್ಟಿದೆ ಅಲ್ಲ. ಮನೆಯ ಇದಕ್ಕೆ ಮಾತ್ರ, ನಿಮ್ಮ ಉಪಯೋಗಕ್ಕೆ ಮಾತ್ರ? ಈಗ ನಿಮಗೆ ಮಳೆ ಬಗ್ಗೆ, ಮಳೆ ಬರ್ತಾ ಇಲ್ಲ ಅಲ್ವಾ, ನೀರಿಗೆ ಆಹಾಕಾರ ಎದ್ದಿದೆ ಎಲ್ಲ ಕಡೆ. ನಮ್ ಕಡೆ ಮಳೆನೇ ಇಲ್ಲ ಮೇಡಮ್, ನಿಮ್ಮ ಮಡಿಕೇರಿ ಆ ಕಡೆ ಎಲ್ಲ ಮಳೆ ಇದೆ, ನಮಗೆ ಮಳೆನೇ ಇಲ್ಲ, ಬರಗಾಲ. ಅಲ್ಲ ಸ್ವಲ್ಪ ಸ್ವಲ್ಪ ಇದೆ, ಎಲ್ಲ ಕಡೆ ಬರಬೇಕಾದಷ್ಟು ಮಳೆ ಬಂದಿಲ್ಲ. ಇದು ಅಲ್ಲ, ನಮಗೆ ಕುಡಿಯಕ್ಕೆ ನೀರಿಲ್ಲ ಈ ಕಡೆ ಎಲ್ಲ. ಅದೇ ಬರೀ ನಮ್ಮ ಸಮಸ್ಯೆ ಅಲ್ಲ, ಇನ್ನು ಸ್ವಲ್ಪ ದಿನಗಳಲ್ಲಿ ಇಡೀ ಪ್ರಪಂಚದಲ್ಲಿ ನೀರಿನ ಸಮಸ್ಯೆ ಬರಬಹುದು ಅಂತ ತಜ್ಞರು ಹೇಳ್ತಾ ಇದ್ದಾರೆ, ಮಳೆ ಬರದಿದ್ದರೆ ಅಲ್ವಾ. ಮೇಡಮ್, ನಂದೊಂದು ರೈತಾಗಿ ಒಂದು ಪ್ರಶ್ನೆ. ನೀವು ನನ್ನನ್ನೇ ಪ್ರಶ್ನೆ ಕೇಳಿಬಿಟ್ರೆ? ಯಾಕೆಂತ ಹೇಳಿದ್ರೆ, ರೈತ ಸಂಪರ್ಕ ಕೇಂದ್ರ ಅಂತ ಇದೆ, ನಾವೆಲ್ಲ ಕೃಷಿಕರು ನೋಡಿ. ಈಗ ನಿಮ್ಮ ರೇಡಿಯೋದಲ್ಲಿ ಕೇಳ್ತದೆ ಹಾರ್ಟಿಕಲ್ಚರ್ ಬಗ್ಗೆ, ಏನೆಲ್ಲ ಸಬ್ಸಿಡಿ, ತುಂತುರು ನೀರಾವರಿ ಬಗ್ಗೆ ಎಲ್ಲ ಇಷ್ಟೊತ್ತು ಕೇಳಿದೆ. ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅಲ್ಲಿ ಈವನ್ ಮೈಲ್ ಸುತ್ತ ಕುಡಿ ಸಬ್ಸಿಡಿ, ಅದು ಇದು ಏನೇನೋ ಇದೆ. ನಮ್ಮ ಭತ್ತ ಬೆಳೆಯುವಂತ ನಮ್ಮ ಕೃಷಿಕರಿಗೆ ರೈತ ಕೇಂದ್ರದಲ್ಲಿ 10 ವರ್ಷ ಹಿಂದೆ ಯಾವುದು ಸಿಂಪಡಣೆ ಔಷಧಿಗಳು ಅದು ಇದೆಲ್ಲ ಸಬ್ಸಿಡಿ ರೇಟ್ ಅಲ್ಲಿ ಸಿಗ್ತಾ ಇತ್ತು, ಅಥವಾ ಫುಲ್ ರೇಟ್ ಅಲ್ಲಿ ಬೇಕಾದ್ರೆ ತಗೊಳ್ಳಿ. ಇವಾಗ ರೈತ ಸಂಪರ್ಕ ಕೇಂದ್ರಕ್ಕೆ ಆ ತರ ಕ್ರಿಮಿನಾಶಕ ಅಥವಾ ಬಿತ್ತನೆ ಬೀಜದ ಬೀಜೋಪಚಾರ ಔಷಧಿ ಯಾವುದು ಸಿಗ್ತಾ ಇಲ್ಲ. ಕೇಳಿದ್ರೆ ನಮ್ಗೆ ಏನು ಬರೋದಿಲ್ಲ ಸರ್, ನಾವೇನ್ ಮಾಡೋದು ಅಂತ ಹೇಳ್ತಾರೆ. ಕಾರಣವನ್ನ ಹೇಳ್ತಾ ಇದ್ದಾರ ಅಧಿಕಾರಿ ಅವರು? ಭಾಷಣದಲ್ಲಿ ದೊಡ್ಡದಾಗಿ ಬಿಗಿತಾರೆ. ಅಲ್ಲಲ್ಲ, ಕಾರಣಗಳನ್ನ ಹೇಳ್ತಾ ಇದ್ದಾರೆ ಯಾಕೆ ಬರ್ತಾ ಇಲ್ಲ ಸರ್ಕಾರದಿಂದ ಅಂತ ಏನಾದ್ರು ಹೇಳ್ತಾ ಇದ್ದಾರ? ಇವರು ರೈತ ಸಂಪರ್ಕ ನಮಗೆ ಅಷ್ಟೇ ಗೊತ್ತು ಸರ್, ನಮಗೆ ಏನು ಬರ್ತಾ ಇಲ್ಲ, ಮೊದಲೆಲ್ಲ ಬರ್ತಾ ಇತ್ತು ಈಗ ಬರ್ತಾ ಇಲ್ಲ ಅಂತ. ಅಂದ್ರೆ ಹೊಸ ಹೊಸ ರೀತಿಗಳನ್ನ, ಹೊಸ ಹೊಸ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಾಗ ಸರ್ಕಾರ ಒಂದೊಂದೇ ಕೆಲವೊಂದು, ಈಗ ನೋಡಿ ಈಗ ಬೇರೆದಕ್ಕೆಲ್ಲ ಕೊಡ್ತಾ ಇದಾರಲ್ವಾ, ಹಾಗೆ ಒಂದೊಂದನ್ನೇ ಅವರು ಬಿಡುಗಡೆಯನ್ನ ಮಾಡ್ತಾ ಬರ್ತಾರೆ. ರೈತರಿಗೆ ಕೃಷಿ ಇಲಾಖೆಯಿಂದ ಈ ಸ್ಪ್ರೇಯರು, ಟಾರ್ಪಲಿನ್ ಸಬ್ಸಿಡಿ ರೇಟ್ ಅಲ್ಲಿ ಕೊಡ್ತಾರೆ. ಹೌದು, ನಮಗೆ ಮೋಸ್ಟ್ಲಿ ಭತ್ತ ಬೆಳೆಯುವವರಿಗೆ ಏನ್ ಪ್ರಯೋಜನ ಹೇಳಿ, ರೈತ ಸಂಪರ್ಕ ಕೇಂದ್ರ ಇದ್ದು. ಅಲ್ಲ, ನೀವೆಲ್ಲ ರೈತರಲ್ಲೂ ಸೇರಿ ಒಂದು ಅರ್ಜಿಯನ್ನ ಹಾಕಿದ್ರೆ ನಿಮಗೂ ಅದು ಉಪಯೋಗಕ್ಕೆ ಬರುತ್ತೆ. ಯಾಕೆಂತ ಹೇಳಿದ್ರೆ ಈ ಇಯರ್ಲಿ ಅಗ್ರಿಕಲ್ಚರ್ ಜಿಲ್ಲಾ ಪಂಚಾಯತಿ ಬಜೆಟ್ ಅಲ್ಲಿ ನೋಡ್ತೀವಿ ಕ್ರಿಮಿನಾಶಕಕ್ಕೆ ಅದು ಇದು ಅಂತೆಲ್ಲ ಪ್ರೋಗ್ರಾಮ್ ಇರುತ್ತೆ. ಅದೇ ನೀವು ಒಟ್ಟಾಗಿ ಹೋಗಿ ಕೇಳಿದ್ರೆ ಅದರ ಪ್ರತಿಫಲ ನಿಮಗೆ ಸಿಗ್ತದೆ. ಅದೇ ಅಲ್ವಾ? ಅಲ್ಲ ಅದು ಬರೆಯುವ ನಾವು ಈಗ ಸಂಪರ್ಕ ಒಂದು ರೈತ ಕೇಂದ್ರ ಮತ್ತೆ ನಿಮ್ಮ ಆಕಾಶವಾಣಿ, ನಾವು ಯಾವಾಗಲೂ ಒಳ್ಳೆ ಪ್ರೋಗ್ರಾಮ್ ಕೊಡ್ತಾ ಇದ್ದೀರಾ ರೈತರ ಬಗ್ಗೆ, ಯಾವ್ದು ಭತ್ತ ಬೆಳೆ ಆಗಲಿ ಯಾವ ಬೆಳೆ ಆಗಲಿ ಎಲ್ಲರಿಗೂ ಯಾವ ಯಾವ ಇದು ಮಾಡಬೇಕು ಅಂತ. ಧನ್ಯವಾದಗಳು. ಈಗ ನಾವು ಈಗ ನಮ್ದು ಈಗ ಶ್ರೀಮಂಗಲ ಈ ಕಡೆ ಇಲ್ಲೂ ಔಷಧಿ ಅಂಗಡಿಗಳೇ ಇಲ್ಲ, ನಾವು ಗೋಣಿಗೊಪ್ಪ ಹೋಗ್ಬೇಕು ಇಲ್ಲ ಮಡಿಕೇರಿಯೋ ವಿರಾಜಪೇಟೆ ಹೋಗ್ಬೇಕು. ಅಟ್ ಲೀಸ್ಟ್ ಅವರಿಗೆ ಔಷಧಿ ಹೆಸರು ಕೇಳೋದು ಯಾರು ಕೊಟ್ಟಿದ್ರು. ಮತ್ತೆ ನಮ್ಮ ಆಲ್ ಇಂಡಿಯಾ ಇದು ರೈತರ ಸಂಪರ್ಕ ಕೇಂದ್ರ ಇದೆಯಲ್ಲ, ಅದು ಟೋಲ್ ಫ್ರೀ ನಂಬರ್ ಅಂತ ನಿಮ್ಮ ರೇಡಿಯೋದಲ್ಲಿ ಯಾವಾಗಲೂ ಬರುತ್ತೆ. ಮತ್ತೆ ಅಲ್ಲಿಗೆ ಕಾಲ್ ಮಾಡುವಾಗ ಪಾಪ ಅವರು ಎಷ್ಟು ಒಬ್ಲೈಜ್ ಮಾಡಿದ್ರು, ಅವ್ರು ಹೇಳಿದ್ರು ಔಷಧಿ ಹೆಸರು ನಾವು ಮೆಸೇಜ್ ಮಾಡ್ತೀವಿ ಇನ್ನೇನು ಬೇಕು ಅಂತ. ಬಟ್ ಔಷಧಿ ನಾವು ಒಂದ ಮೈಸೂರು ಒಂದು ಈ ಕಡೆ ಪ್ರೈವೇಟ್ ಅಲ್ಲಿ ತಕೊಳ್ಬೇಕು ತಕೊಳ್ಳುವ, ಬಟ್ ರೈತ ಕೇಂದ್ರದಲ್ಲಿ ಬೇಕಾದ್ರೆ ಅದನ್ನು ಸಬ್ಸಿಡಿ ಇಲ್ಲದಾದ್ರೂ ಸಪ್ಲೈ ಕೊಡ್ಲಿ. ಅದೇ ನೀವೆಲ್ಲರೂ ಒಂದು ಅರ್ಜಿಯನ್ನ ಬರೆದು ಅದರ ಬಗ್ಗೆ ವಿವರವಾಗಿ ನೀವೆಲ್ಲರೂ ಬರೆದು ಹಾಕಿದ್ರೆ ಮುಂದಿನ ದಿನಗಳಲ್ಲಿ ಅದು ಬರುತ್ತೆ ಅಲ್ವಾ. ಯಾವಾಗ್ಲೂ ಕರೆ ಮಾಡ್ತಾ ಇರಿ, ಕರೆ ಮಾಡಿಕ್ಕೆ ಧನ್ಯವಾದ. ಥ್ಯಾಂಕ್ ಯು. ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ. ಆರೋಗ್ಯಕರ ಬೆಳೆಗಳಿಗೆ ಬೇಕು ಕಾರ್ಯಗಳು ಹತ್ತಾರು, ಆರೋಗ್ಯಕರ ಬೆಳೆಗಳಿಗೆ ಬೇಕು ಕಾರ್ಯಗಳು ಹತ್ತಾರು, ಬೆಳೆಯಿರಿ ನಾಲ್ಕಾರು ಬೆಳೆಗಳನ್ನು ಕಾಣಿರಿ ಹತ್ತಾರು ಅನುಕೂಲವನ್ನು, ಬೆಳೆಯಿರಿ ನಾಲ್ಕಾರು ಬೆಳೆಗಳನ್ನು ಕಾಣಿರಿ ಹತ್ತಾರು ಅನುಕೂಲವನ್ನು, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಈ ಮಣ್ಣು ಈ ಸೂರ್ಯ ಎಂತಹ ಬಲಿಷ್ಠ, ಸಂಕಷ್ಟ ಮಣ್ಣಿಲ್ಲದೆ ಬಿಸಿಲಿಲ್ಲದೆ ಬದುಕೆ ಸಂಕಷ್ಟ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ಇದು ಪುತ್ತೂರು ತಾಲೂಕಿನ ಈಶ್ವರಮಾಲಿಂದ ಬಸವರಾಜ್ ಅಂತ ಹೇಳಿ. ಬಸವರಾಜ್ ಅವರ? ಹೌದು. ಬಸವರಾಜರೇ, ನೀವು ಯಾವ ಬೆಳೆಗಳನ್ನ ಬೆಳಿತೀರಾ? ನೀವು ರೈತರ? ನಾವು ಮುಂಚೆ ರೈತರಿ ಮೇಡಮ್. ನಾವು ಇಲ್ಲಿ ಬಂದು ಕೆಲಸಕ್ಕೆ ಬಂದು ಸಟ್ಲಾಗಿ ಇಲ್ಲಿ ಸ್ವಲ್ಪ ಜಾಗ ಇರು. ನನಗೆ ಸ್ವಲ್ಪ ಜಾಗ ಇದ್ರು ಸಹ ನೀವು ರೈತರೇ ಅಲ್ಲ? ಸ್ವಲ್ಪ ತರಕಾರಿ ಎಲ್ಲ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಹೊರಟಿದೀವಿ ಮೇಡಮ್. ಆಗ ಸ್ವಲ್ಪ ಜಾಗ ಇದೆ ಅಂದ್ರೆ ರೈತರೇ ಅಲ್ವಾ? ಉಂಟು ಅಲ್ಲ ಅಲ್ಲಮ್ಮ, ಈ ಹತ್ತು ಜನಸು ಅಂತ ಹೇಳಿದ್ರೆ ಈ ಎಂತ ರೈತರು ಮೇಡಮ್, ಮನೆ ಕೊಟ್ಟಿಗೆ ಎಲ್ಲ ಆಗುವಾಗ ಆಯ್ತು, ಮತ್ತೆಂತ. ಈಗ ನೀವು ಹಾಗೆ ಯೋಚನೆ ಮಾಡಬಾರ್ದು, ಅದಾದ್ರೂ ಇದೆಯಲ್ಲ ಅಂತ ಯೋಚನೆ ಮಾಡ್ಬೇಕು. ಅಲ್ಲಲ್ಲ, ಅದಾದ್ರೂ ಇದೆ ಅನ್ನೋದು ಒಂದು ಸಂತೋಷ ಇರುವಂತಲ್ಲ. ಇವಾಗ ನೋಡಿ ಈ ಎಂದಾಗ್ತದಂತೂ ಇನ್ನು ಇದು ಮುಂಗಾರು ಮಳೆ ಮುಂಗಾರು ಮಳೆ ಅಂತಾನೆ ಹೇಳ್ತಾ ಇದ್ದಾರೆ. ಮುಂಗಾರು ಮಳೆ ಯಾವಾಗ ಮುಗಿದೋಯ್ತು, ಈಗ ವಾಪಸ್ ಇನ್ನು ಇರಿದ್ರೆ ಒಂದ್ ತಿಂಗಳ ಚಿಲ್ರೆ ಮಳೆಗಾಲ. ಹೌದು, ಹಾಗಾಗುವಾಗ ಇನ್ನು ಮುಂಗಾರು ಮಳೆ ಅಂತಾನೆ ಹೇಳ್ತಾರೆ. ಮುಂಗಾರು ಬೆಳೆಯಲು ಹೆಸರು ಅದು ಎಲ್ಲ ಮುಂಚಿದೆಲ್ಲ ಹೋಯ್ತು. ಈಗ ನೆಕ್ಸ್ಟ್ ಬೆಳಿ ಬೆಳೆ ಆದ್ರೂ ಈ ಮೆಣಸಿನಕಾಯಿ ನೀರು ಈ ತೊಗರಿ ಇಂಥದ್ದು ಬರ್ತದೆ. ಮಳೆನೇ ಇಲ್ಲ ಉತ್ತರ ಕರ್ನಾಟಕಕ್ಕೆ. ಹೌದು, ಇಲ್ಲಿ ದಕ್ಷಿಣ ಕನ್ನಡದಲ್ಲೂ ಇಲ್ಲ, ತುಂಬಾ ಮಳೆ ಬಿಡಲಾಗಿದೆ ನೋಡಿ. ಅದಕ್ಕೆ ಹಿಂದಿನ ಕಾಲದವ್ರು ಹೇಳ್ತೀರಲ್ಲ, ನೀರಿನ ಸಂಗ್ರಹಣೆ ಅಲ್ವಾ, ಶುದ್ಧ ಕುಡಿಯುವ ನೀರಿನ ಸಂಗ್ರಹಣೆ ಇರ್ಬೋದು ಅಥವಾ ಬೇರೆ ನೀರಿನ ಸಂಗ್ರಹಣೆ ಇರ್ಬೋದು, ನಾವು ಮಾಡಿದ್ರೆ ಮಳೆ ನೀರಿನ ಕೊಯ್ಲು ಅಂತ ಹೇಳ್ತೀವಿ ಅಲ್ಲ. ಅದು ಎಲ್ಲಾ ಕಡೆಗಳಲ್ಲಿ ಈ ಸ್ವಂತ ಮನೆ ಇರೋರಾಗ್ಲಿ ಬಾಡಿಗೆ ಮನೆಯವರಾಗ್ಲಿ ವ್ಯವಸ್ಥೆಯನ್ನ ಮಾಡಿಕೊಂಡ್ರೆ ಸ್ವಲ್ಪ ತೀರಾ ಮಟ್ಟಿಗೆ ಅಲ್ಲದಿದ್ರು ಸ್ವಲ್ಪ ಅಭಾವವನ್ನ ಕಡಿಮೆ ಮಾಡಬಹುದು ಅನ್ಸುತ್ತಲ್ಲ. ಅಲ್ಲ ಮಾಡಬಹುದು, ಆದ್ರೆ ಪೈಪ್ ಲೈನ್ ಮಾಡಿದರೆ ನೀರು ಕೊಟ್ಟಿಲ್ಲ, ಈಗ ಹನಿ ನೀರಾವರಿ ಎಲ್ಲ ಬರೋದು. ಅಲ್ಲ ಈಗ 600-700 ಕೋಟಿ ಹಾಕಿ ಜಿಲ್ಲೆಯಲ್ಲಿ ತಾಲೂಕಲ್ಲಿ ಅಷ್ಟು ಹಾಕಿ ಪೈಪ್ ಲೈನ್ ಮಾಡಿದ್ದಾರೆ, ನೀರು ಬಂದಿರಲ್ಲ ಮೇಡಮ್, ಅದಕ್ಕೆ ಹನಿ ನೀರು ಬಿಟ್ಟದು. ಹೌದು, ಹಾಗಾಗಿ ನಮಗೆ ಮೂಲವಾದಂತಹ ಮಳೆ ಬರಲೇಬೇಕು ಅಲ್ಲ. ಮಳೆನೆ ಮೇಡಮ್ ನಮಗ ಆದ್ರೆ 84 ಈಚೆ ಒಂದ್ ಬೆಳೆ ಬಂದ್ರೆ ಒಂದ್ ಬೆಳೆ ಬರಲ್ಲ. ನಮ್ಮ ಆಳುಗಳನ್ನು ಯಾರು ಕೇಳುದು ಇಲ್ಲ. ಉತ್ತರ ಕರ್ನಾಟಕದಲ್ಲಿ ರೈತರಿಗೆ ಕೊಡುವ ಮೂರು ಕಾಸಿನ ಬೆಲೆನೂ ಇಲ್ಲ. ನೀವು ಹಾಗೆ ಬೇಜಾರು ಮಾಡ್ಬಿಡಿ, ರೈತರೇ ನಮ್ಮ ಬೆನ್ನೆಲುಬು, ರೈತರಿಗೆ ಬೆನ್ನೆಲುಬು ಮಳೆ. ಈಗ ಅದೇ ರೈತರು ಎಲ್ಲರೂ ಸೇರಿಬಿಟ್ಟು ನಾವು ಬೆಳೆದ ಬೆಳೆ ನಾವೇ ತಿನ್ನುವ, ನಾವು ಪೇಟೆಗೆ ಕಳಿಸೋದು ಬೇಡ ಅಂತೇಳಿ ತೀರ್ಮಾನ ಮಾಡಿದ್ರೆ ಪೇಟೆಯಲ್ಲಿ ಇರೋ ಜೀವನ ಏನಾಗುತ್ತೆ? ನಮ್ಮ ಜೀವನ ಹೇಳಿ ಅಲ್ಲ, ನಾವು ಏನನ್ನು ಬೆಳೆಯೋದಿಲ್ಲ, ನಾವು ನಿಮ್ಮನ್ನೇ ಅವಲಂಬಿಸಿರ್ತೇವೆ. ಅದೇ ನಮ್ಮನ್ನ ನೀವು ಅವಲಂಬಿಸ್ತೀರಿ ಅಂತ ಹೇಳಿದ್ರೆ ನೋಡಿ, ಈಗ ಪ್ರತಿಯೊಂದಕ್ಕೂ ಸ್ವಲ್ಪ ಸ್ವಲ್ಪ ಕೊಟ್ಟಾಗ ಮಾಡಿ ಸ್ವಲ್ಪ ಸ್ವಲ್ಪ ಜಾಸ್ತಿ ಮಾಡಿ ಜನ ಮರಳು ಜಾತಕ ಮರಳು ಹೇಳ್ಬಿಟ್ಟು ಈ ತರ ಮಾಡ್ಕೊಂಡು ಹೋದ್ರೆ ಜೀವನ ಮಾಡೋದು ಹೇಗೆ ಅಂತ. ಜೀವನ ಕಷ್ಟ. ನಾನೊಂದು ಪ್ರಶ್ನೆ ಕೇಳೋಣ, ನಿಮಗೆ ಈ ಕೋಳಿ ಮೊಲ ಎಲ್ಲ ಸಾಕಿ ಅಭ್ಯಾಸ ಇದೆಯಾ? ಎಲ್ಲ ಉಂಟು ಬಿಡವ ಎಲ್ಲ ಉಂಟು, ಆದ್ರೆ ಯಾವ್ದು ಬದುಕುದಿಲ್ಲ ಮೇಡಮ್, ಎಲ್ಲ ಬಹಳ ಕಷ್ಟ ಇಲ್ಲ. ಅಲ್ಲ ಸಾಕಿದಿರಾ ಆಗ ಅಲ್ವಾ, ನಿಮಗೆ ಅನುಭವ ಇದೆ. ಅದು ಸಾಕಿದ್ವಿ ಮೇಡಮ್, ಅದೆಲ್ಲ ನಿರ್ಜಾಗದ್ರೂ ಇದೆ, ಒಂದನ್ನೊಂದು ತಿಂದು ಬಿಟ್ಟು ಎಲ್ಲ ಸತ್ತ ಹೋಯ್ತು. ಅದರಲ್ಲಿ ಒಂದು 10-14,000 ರೂಪಾಯಿ ಲಾಸ್ ಆಯ್ತು. ಯಾಕಂದ್ರೆ ನಾನು ಆ ಬಗ್ಗೆ ಪ್ರಶ್ನೆ ಕೇಳಕ್ಕೆ ನಿಮಗೆ ಕೇಳಿದಷ್ಟೇ, ಗೊತ್ತಾ ಅಂತ. ಒಂದು ಪ್ರಶ್ನೆ ಕೇಳಲ್ಲ ನಮ್ಮ ರಾಜ್ಯದಲ್ಲಿ ಸಾಕಲು ಯೋಗ್ಯವಾದ ಮೊಲದ ಒಂದು ತಳಿಯ ಹೆಸರು ಹೇಳಿ. ಹೌದಾ? ಹೇಗೆ ಅದು, ಎಂತ ಜಾತಿಗಳು ಅಂತ ನೀವ್ ಅನ್ಕೊಂಡಿದ್ದೀರಾ? ಅದು ಕೋಳಿಯಲ್ಲ, ಅದು ಕೋಳಿಯಲ್ಲ. ಅದೇ ಅಲ್ಲ, ಮೊಲದಲ್ಲಿ ಗೊತ್ತಿಲ್ಲ ಅಂದ್ರೆ ಹೇಳ್ಬೋದು, ಅದರಲ್ಲಿ ಗೊತ್ತಿಲ್ಲ. ಸರಿ, ನಾನೇ ಹೇಳ. ಹೇಳ್ಬಿಡಿ ಮೇಡಮ್. ನ್ಯೂಜಿಲ್ಯಾಂಡ್ ವೈಟ್, ಕ್ಯಾಲಿಫೋರ್ನಿಯಾ ವೈಟ್, ಚಿಂಚಿಲ ರಷ್ಯನ್ ಗ್ರೇ, ಇವು ನಮ್ಮ ರಾಜ್ಯದಲ್ಲಿ ಸಾಕಲು ಯೋಗ್ಯವಾದಂತ ಒಂದು ತಳಿ, ಅಂದ್ರೆ ಚೆನ್ನಾಗಿ ಬೆಳೆಯುವಂತದ್ದು ಅಂತ. ಸರಿ, ನೀವು ಯಾವಾಗ್ಲೂ ಒಳ್ಳೆದಾಗಿ ಸೊಲ್ಯೂಷನ್ ಕೊಟ್ಟಿದ್ರಿ, ನಾವು ಮಾಡ್ಬೇಕನ್ನೋದಂತು ಖಂಡಿತ ಮಾಡಿ. 5 ವರ್ಷ ಆಯ್ತು, ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಕೇಳ್ತಾ ಇದ್ದೇವೆ, ಪಂಚಾಯತಿಯವರು ಕೊಡುದಿಲ್ಲ, ತುಂಬಾ ಕಷ್ಟದ ಜೀವನ ಮೇಡಮ್. ಅಲ್ಲ, ಈಗ ಸ್ವ ಉದ್ಯೋಗ ನೀವು ಹೇಳಿದ್ರೆ ಸಾಕಬೇಕು ಅಂತ ನೋಡಿ, ಅದು ಯಾರನ್ನ ಕಾಯಬೇಕು ಅಂತಿಲ್ಲ ಅಲ್ವಾ, ನಿಮ್ಮ ಉದ್ಯೋಗ, ಸ್ವ ಉದ್ಯೋಗ. ಖಂಡಿತ ಪ್ರಯತ್ನ ಪಡಿ. ಕರೆ ಮಾಡ್ತಾ ಇರಿ. ಧನ್ಯವಾದ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಶಕ್ತಿಯಿಂದಲೇ ಸಂಪತ್ತು, ಸಂಪತ್ತಿನಿಂದಲೇ ಶ್ರೇಯಸ್ಸು. ಇದುವೇ ಬದುಕಿನ ಯಶಸ್ಸು, ಇದುವೇ ಬದುಕಿನ ಯಶಸ್ಸು. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಕೃಷಿಗೆ ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ. ಸಂತೋಷ ಸಿಗುವುದು ಕೃಷಿಯಲ್ಲಿ, ಬೇಕು ಶ್ರಮ, ಶ್ರಮದಿಂದಲೇ ಶಕ್ತಿ, ಶಕ್ತಿಯಿಂದಲೇ ಸಂಪತ್ತು, ಸಂಪತ್ತಿನಿಂದ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ, ಯಾರು ಮಾತಾಡ್ತಾ ಇರೋದು? ನಾನು ಪುತ್ತೂರಿನಿಂದ ತಿಮ್ಮಪ್ಪ ಮಾತಾಡೋದು ಮೇಡಮ್. ತಿಮ್ಮಪ್ಪ ಅವರಾ? ಹೌದು. ತಿಮ್ಮಪ್ಪ ಅವರೇ, ನೀವು ಯಾವ ಬೆಳೆಗಳನ್ನ ಬೆಳಿತೀರಾ? ನಾವು ಅಡಿಕೆ, ತೆಂಗು, ಸೊಕ್ಕ, ಗೀರು ಬೀಜ, ಕಾಳು ಮೆಣಸು ಅಷ್ಟೇ, ಮತ್ತೆ ಬಾಳೆ ಗಿಡ. ಹಿಂದಿಂದ ಯಾರು ಹೇಳ್ಕೊಡ್ತಾ ಇದ್ದಾರೆ ನಿಮಗೆ ಬೆಳವಣಿಗೆಗೆ ಸಹಾಯ ಮಾಡೋರ ಬೆಳೆಗೆ? ಹೌದೌದು. ಯಾರು? ಮಿಸ್ಸಸ್. ಓಹೋ. ಕೃಷಿ ಅಂದ್ರೆ ತುಂಬಾ ಇಷ್ಟ ಮೇಡಮ್. ಕೃಷಿ? ಹೌದು ಹೌದು. ನೀವೆಲ್ಲ ಇಷ್ಟಪಟ್ಟು ಕೃಷಿ ಮಾಡೋದಕ್ಕೆ ನಾವು ಹೊಟ್ಟೆ ತುಂಬಾ ಅನ್ನ ತಿಂತಾ ಇದೀವಲ್ಲ. ನನ್ನೊಂದು ಪ್ರಶ್ನೆ ಕೇಳ? ಕೇಳಿ ಮೇಡಮ್. ಮುಸ್ಕಿನ ಜೋಳ ಗೊತ್ತಲ್ಲ? ಹೌದು ಗೊತ್ತಿದೆ, ತಿಂದಿದೀವಲ್ಲ ನಾವು. ಸರಿ, ಅದರ ಬಗ್ಗೆ ಒಂದು ಪ್ರಶ್ನೆ ಕೇಳ್ತೀನಿ. ಮುಸುಕಿನ ಜೋಳದ ವಿವಿಧ ಉಪಯೋಗಗಳು ಏನು? ಯಾವ್ದೆಲ್ಲ ಯಾವ್ದಕ್ಕೆಲ್ಲ ಯೂಸ್ ಮಾಡಬಹುದು ನಾವು, ಅದರ ಉಪಯೋಗ ಏನು ಅಂತ? ಮುಸುಕಿನ ಜೋಳದಲ್ಲಿ ಇದು ನಾವು ಆಹಾರ ಪದಾರ್ಥಕ್ಕೆ ರೊಟ್ಟಿ ಎಲ್ಲ ಮಾಡ್ತೇವೆ. ಅದು ಯಾಕೆ ನಮಗೆ ಒಳ್ಳೇದಾ ಕೆಟ್ಟದಾ? ಅದು ಒಳ್ಳೇದು ಮೇಡಮ್. ಒಳ್ಳೆ, ಅದರಲ್ಲಿ ಪ್ರೋಟೀನ್ ಅಂಶ ಮತ್ತೆ ಕ್ಯಾಲ್ಸಿಯಂ ಅದೆಲ್ಲ ಉಂಟು. ನಮ್ಮ ದೇಹಕ್ಕೆ ಯಾವ್ದೆಲ್ಲ ಬೇಕೋ ಅದೆಲ್ಲ ಉಂಟು ಅದರಲ್ಲಿ. ನೋಡಿ, ಪ್ರಶ್ನೆಗೆ ಹತ್ರ ಬಂದಿ. ಶಕ್ತಿ ವರ್ಧಕ ಆಹಾರ ಅಂತ ಅಲ್ಲ? ಹೌದೌದು. ಆಮೇಲೆ? ಅದೇ ಶಕ್ತಿ ಆಹಾರ ಮತ್ತೆ ಬೆಳವಣಿಗೆ, ಬೆಳವಣಿಗೆ ಕೂಡ ಒಳ್ಳೇದು ಮಕ್ಕಳಿಗೆಲ್ಲ. ಬರೀ ನಾವೇ ತಿಂತೀವ? ನಾವೆಲ್ಲ, ನಾವು ಹೆಚ್ಚಿಗೆ ಅದನ್ನು ಹೊರಗೆ ಮಾರಾಟ ಮಾಡ್ತೇವೆ. ಅಲ್ಲಲ್ಲ, ಪಶುಗಳಿಗೆ ನೋಡಿ, ಪಶು ಆಹಾರ ತಯಾರಿಕೆಗೆ. ಸ್ಟಾರ್ಚ್ ತಯಾರಿಕೆಗೆ ಅಲ್ವಾ? ಅದರ ದಂಡು ಕೂಡ ಇದು ಪಶು ಆಹಾರ ಆಗಿ. ಹೌದು, ಅದರ ಎಲ್ಲವ ಉಪಯೋಗಕ್ಕೆ ಬರ್ತದೆ. ಹೌದೌದು, ಮುಸುಕಿನ ಜೋಳಕ್ಕೆ ಅಲ್ಲ? ಹೌದು ಮೇಡಮ್. ಸರಿ, ನೀವು ಹೀಗೆ ಕಾಲ್ ಮಾಡ್ತಾ ಇರಿ ಯಾವಾಗ್ಲೂ. ಆಯ್ತು ಮೇಡಮ್, ಥ್ಯಾಂಕ್ ಯು. ಕರೆ ಮಾಡಿದ್ಕೆ ಧನ್ಯವಾದ. ನಮಸ್ಕಾರ. ಥ್ಯಾಂಕ್ ಯು ಮೇಡಮ್. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ, ಹೆಕ್ಕಿಕೊಳ್ಳಿ ಕೀಟಗಳನ್ನು ಮಾಡಿ ಉಪಕಾರಗಳನ್ನು, ಮಾಡಿ ಉಪಕಾರಗಳನ್ನು. ಓ ಸುಂದರ ಪಕ್ಷಿಗಳೇ, ಬನ್ನಿ ನಮ್ಮ ತೋಟಗಳಿಗೆ. ಇಲ್ಲಿಗೆ ಕೃಷಿ ಸಿರಿ ಕಾರ್ಯಕ್ರಮ ಪ್ರಸಾರವಾಯಿತು. ನಾಳಿನ ಕಿಸಾನ್ ವಾಣಿಯಲ್ಲಿ ಪ್ರತಿ ಹನಿಗೂ ಹೆಚ್ಚು ಬೆಳೆ ಯೋಜನೆ ಕುರಿತ ಮಾಹಿತಿ, ನಂತರ ಭತ್ತದ ಬೇಸಾಯ ಕುರಿತು ಕೃಷಿ ಅಧಿಕಾರಿ ಎಸಿ ಗಿರೀಶ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗಲಿದೆ. ಆನಂತರ ಮಾರುಕಟ್ಟೆ ಧಾರಣೆ ಕೇಳಲಿದ್ದೀರಿ. ಈಗ ಕಾಫಿ ಮಂಡಳಿಯು ಕ್ರೋಢೀಕರಿಸುವಂತೆ ಅಂತಾರಾಷ್ಟೀಯ ಮಟ್ಟದಲ್ಲಿರುವ ಕಾಫಿ ದರ 50 ಕೆಜಿ ಚೀಲವೊಂದಕ್ಕೆ, ಅರೇಬಿಕಾ ಪಾರ್ಚ್ಮೆಂಟ್ 15,400 ರೂಪಾಯಿಯಿಂದ 15,500 ರೂಪಾಯಿಗಳು, ಅರೇಬಿಕಾ ಚೆರಿ 900 ರೂಪಾಯಿಯಿಂದ 800 ರೂಪಾಯಿಗಳು, ರೊಬೆಸ್ಟಾ ಪಾರ್ಚ್ಮೆಂಟ್ 10,600 ರೂಪಾಯಿಗಳಿಂದ 10,800 ರೂಪಾಯಿಗಳು, ರೊಬೆಸ್ಟಾ ಚೆರಿ 6,400 ರೂಪಾಯಿಯಿಂದ 6,700 ರೂಪಾಯಿಗಳು. ಮಾರುಕಟ್ಟೆ ಧಾರಣೆ ಕೇಳಿದಿರಿ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿಸಂಪೆ ಪ್ರಾಯೋಜಕರು ಮಡಿಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಸುದ್ದಿ ಜೊಂಪೆ ಓದುತ್ತಿರುವ ಉಳುವಾರನ ರೋಷನ್ ವಸಂತ್ ಜೊಂಪೆನ ವಿವರ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ, ಜಿಲ್ಲಾ ಒಕ್ಕಲಿಗರ ಸಂಘ ಹಂಗೆ ಕೊಡಗುಗೌಡ ಸಮಾಜಗಳ ಕೂಡು ಕೂಟಲಿ ಇಂದು ಮಡಿಕೇರಿ ಕೊಡಗುಗೌಡ ಸಮಾಜಲಿ ನಾಡಪ್ರಭು ಆದರ್ಶ ಆಡಳಿತಗಾರ ಕೆಂಪೇಗೌಡರ ಜಯಂತಿ ಜಂಬಾರ ನಡೆತ. ಜಂಬಾರನ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜು ಉದ್ಘಾಟನೆ ಮಾಡಿದ. ಅಲ್ಲಿಂದ ಅವು ಮಾತಾಡಿ, ಬೆಂಗಳೂರಿನ ಕಟ್ಟಿದ ನಾಡಪ್ರಭು ಆದರ್ಶ ಆಡಳಿತಗಾರ, ಇವು ಇಡೀ ಲೋಕಕ್ಕೆ ಮಾದರಿಯಾಗಳು. ಬೆಂಗಳೂರಿನ ಏಳಿಗೆಗೆ ತಮ್ಮದೇ ಆದ ಕೊಡುಗೆನ ಕೊಟ್ಟಳು. ಕೆರೆ ಕಟ್ಟೆಗ, ದೇವಸ್ಥಾನಗ, ಸ್ಮಾರಕಗಳ ಕಟ್ಟಿ ಬೆಂಗಳೂರಿನ ಇಡೀ ಲೋಕಲೇ ಮಾದರಿ ನಗರ ಆಗಿ ಮಾಡಿಳು. ಹಂಗೆ ಬಜೆಟ್ ಅಧಿವೇಶನ ಆದ ಮೇಲೆ ಜಿಲ್ಲೆನ ಎಲ್ಲ ತಾಲೂಕುಗಳಿಗೆ ಹೋಗಿ ನೋಡಿ ಸಾರ್ವಜನಿಕರ ತೊಂದರೆ ತಾಪತ್ರೆಗಳ ಆಲಸಿ ನೆತ್ತ ಮಂತ್ರಿಗ ಇದೇ ಹುತ್ತುಲಿ ಹೇಳ್ದು. ಶಾಸಕ ಡಾ ಮಂತರಗೌಡ ಮಾತಾಡಿ, ಕನ್ನಡ ನಾಡಿಗೆ ಅದರಲ್ಲೂ ಬೆಂಗಳೂರಿಗೆ ಕೆಂಪೇಗೌಡವು ಒಳ್ಳೆ ಆಡಳಿತನ ಕೊಟ್ಟಳತ್ತ ಹೇಳ್ದು. ಜಿಲ್ಲಾಧಿಕಾರಿ ಡಾ ವೆಂಕಟರಾಜವು ಮಾತಾಡಿ, ಕೆಂಪೇಗೌಡರ ಹುಟ್ಟಿದ ದಿನದ ಹೊತ್ತುಲಿ, ಅವರ ಅಧಿಕಾರದ ಹೊತ್ತುಲಿ, ಅವು ಮಾಡಿದ ಎಲ್ಲ ಕೆಲಸಗಳ ಯಾಗಳು ಜ್ಞಾನ ಮಾಡಿಕೊಳ್ಳಕುತ್ತ ಹೇಳ್ದು. ಜಂಬರಲ್ಲಿ ಜಿಲ್ಲಾ ಒಕ್ಕಲಿಗರ ಸಂಘದ ಅಧ್ಯಕ್ಷ ಎಸ್ಎನ್ ಚಂಗಪ್ಪ, ಕೊಡಗುಗೌಡ ಸಮಾಜಗಳ ಒಕ್ಕೂಟದ ಅಧ್ಯಕ್ಷ ಸೂರ್ತಲೆ ಆರ್ ಸೋಮಣ್ಣವು ಸೇರಿದಂಗೆ ಮುಖ್ಯಪಟ್ಟವು ಅಧಿಕಾರಿಗ ಕೂಡಿಯಾಡಿದ್ದು. ನಾಡಿನ ಜೀವನದಿ ಅವ್ವ ಕಾವೇರಿ ಹುಟ್ಟಿದ ಜಾಗ ಭಾಗಮಂಡಲದ ತಲಕಾವೇರಿಗೆ ಇಂದು ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ಹೋಗಿ, ನಾಡಲಿ ಒಳ್ಳ ಮಳೆ ಬೆಳೆಯಾಗಲಿ, ನಾಡಲಿ ಕೃಷಿ ಚಟುವಟಿಕೆಗ ಸರಿಯಾಗಿ ಲಾಯಕಾಗಿ ಆಗಲಿತ, ಮಳೆಗಾಗಿ ವಿಶೇಷ ಪೂಜೆ ಮಾಡಿದೊ. ಇದೇ ಹೊತ್ತಲ್ಲಿ ಮಂತ್ರಿಗಳೊಟ್ಟಿಗೆ ಶಾಸಕ ಡಾ ಮಂತರಗೌಡ, ಜಿಲ್ಲಾಧಿಕಾರಿ ಡಾ ವೆಂಕಟರಾಜ, ಹೆಚ್ಚುವರಿ ಜಿಲ್ಲಾಧಿಕಾರಿ ಡಾ ನಂಜುಂಡೇಗೌಡ ಸೇರಿದಂಗೆ ಮುಖ್ಯಪಟ್ಟಾಧಿಕಾರಿಗ ಹಾಜರಿದ್ದು. ಜಿಲ್ಲೆಯಲ್ಲಿ ಕಾಡಾನೆಗಳ ಉಪದ್ರವ ಹಂಗೆ, ಹುಲಿಗಳ ಉಪದ್ರದಿಂದ ಜನ ತುಂಬಾ ಕಷ್ಟ ಅನುಭವಿಸ್ತಾಳು. ಇವರ ಉಪದ್ರವ ತಡೆಯಕ್ಕೆ ಸರಿಯಾದ ಕ್ರಮ ತಗೊಳಕುತ್ತ ಅರಣ್ಯ ಇಲಾಖೆಯ ಅಧಿಕಾರಿಗಳಿಗೆ ಇಂದು ಜಿಲ್ಲಾ ಪಂಚಾಯಿತಿ ಸಭಾಭವನದಲ್ಲಿ ನಡೆದ ಜಿಲ್ಲಾ ಪಂಚಾಯಿತಿನ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಎನ್ಎಸ್ ಬೋಸರಾಜವು ಸೂಚನೆ ಕೊಟ್ಟಳು. ಅರಣ್ಯ ಇಲಾಖೆಯ ಅಧಿಕಾರಿಗ ಗುಂಪು ಮಾಡಿಕೊಂಡು ಸಾರ್ವಜನಿಕರಿಗೆ ಕಾಡು ಪ್ರಾಣಿಗಳಿಂದ ಯಾವುದೇ ತರಹದ ತೊಂದರೆ ತಪ್ಪತ್ತಿರಗಾಗದಂಗೆ ಸರಿಯಾಗಿ ಕ್ರಮ ತಗೊಳಕುತ್ತ ಅಧಿಕಾರಿಗಳಿಗೆ ಮಂತ್ರಿಗ ಕಟ್ಟುನಿಟ್ಟಿನ ಸೂಚನೆ ಕೊಟ್ಟಳು. ಜಿಲ್ಲೆಯಲ್ಲಿ ಮುಂಗಾರು ಮಳೆನ ರಭಸ ಇಂದೊಂದು ಹನ್ಯ ಜೋರಾಗ್ತಿರುವಂಗೆ ಕಾಣ್ತಾ ಹೊಟ್ಟು. ಇಂದು ಬೆಳಿಗ್ಗೆ 8:00 ಗಂಟೆಗೆ ಆಕೇರಿಯಾದಂಗೆ ಕಳೆದ 24 ಗಂಟೆಯಲ್ಲಿ ಜಿಲ್ಲೆಗೆ 4.46 mm ಮಳೆ ಬಿದ್ದಿಟ್ಟು ಕಳೆದ ವರ್ಷ ಇಂದಿನ ದಿನ 18.92 mm ಮಳೆ ಬಿದ್ದಿತ್ತು. ಮಡಿಕೇರಿ ತಾಲೂಕಿಗೆ ಇಂದಿನ ಸರಾಸರಿ ಮಳೆ 7.28 mm, ವಿರಾಜಪೇಟೆ ತಾಲೂಕಿಗೆ 2.88 mm, ಹಾಗೆ ಸೋಮವಾರಪೇಟೆ ತಾಲೂಕಿಗೆ 3.23 mm ಸರಾಸರಿ ಮಳೆ ಬಿದ್ದ ವರದಿಯಾಟು. ಉತ್ತರಕಾಶಿಲಿ ಕಳೆದ 20 ನಡೆದ ಎನ್ಸಿಸಿ ರಾಷ್ಟ್ರಮಟ್ಟದ ಅಡ್ವೆಂಚರ್ ಶಿಬಿರಲ್ಲಿ ಜಿಲ್ಲೆನ ಕೃಷ್ಣ ಕಾವೇರಮ್ಮವು ಭಾಗವಹಿಸಿ ವಾಲ್ ಕ್ಲೈಂಬಿಂಗ್ ಬೆಳ್ಳಿ ಪದಕ, ಕ್ರಾಸ್ ಕಂಟ್ರಿ ರೇಸ್ಲಿ ಕಂಚಿನ ಪದಕನ ಪಡ್ಕೊಂಡು ಸಾಧನೆ ಮಾಡಿಳು. ಕೃಷ್ಣ ವಿರಾಜಪೇಟೆನ ಆರ್ಜಿ ಗ್ರಾಮದ ಕಾಳಮಂಡ ಸಂತೋಷ ಲತಾ ದಂಪತಿಗಳ ಮಗಳು. ನಾಪೋಕಲು ಸರ್ಕಾರಿ 1ನೇ ದರ್ಜೆ ಕಾಲೇಜು, ಹಂಗೆ ಕೊಡಗು ಜಿಲ್ಲಾ ಮಹಿಳಾ ಬರಗಾರರ ಸಂಘ ಇವರ ಕೂಡು ಕೂಟಲಿ ಇಂದು ನಾಪೋಕಲು ಸರ್ಕಾರಿ 1ನೇ ದರ್ಜೆ ಕಾಲೇಜಲ್ಲಿ ಸಂಘದ ಅಧ್ಯಕ್ಷೆ ಮೋನಂಡ ಶೋಭಾ ಸುಬ್ಬಯ್ಯ ಅವರ ಅಧ್ಯಕ್ಷತೆಯಲ್ಲಿ ಮಳೆಗಾಲದ ಕವಿಗೋಷ್ಠಿ ಕಾರ್ಯಕ್ರಮ ನಡೆತ. ಕಾರ್ಯಕ್ರಮನ ಮೆಡಿಕಲ್ ಕಾಲೇಜು ಮಡಿಕೇರಿನ ನಿವೃತ್ತ ಆಡಳಿತಾಧಿಕಾರಿ ಬಿದ್ದಾಟಂಡ ಮೇರಿ ನಾಣಯ್ಯವು ಕವನ ಓದುವ ಮೂಲಕ ಉದ್ಘಾಟನೆ ಮಾಡಿದ. ಕಾರ್ಯಕ್ರಮಕ್ಕೆ ಮುಖ್ಯ ನೆಂಟರುಗಳಾಗಿ ಬಂದಿದ್ದ ಶಿಕ್ಷಕಿ ಪುದಿಯ ನೆರವನ ರೇವತಿ ರಮೇಶವು ಮಾತಾಡಿ, ಜಿಲ್ಲೆಯಲ್ಲಿ ಮಹಿಳಾ ಬರಹಗಾರರು ಕಮ್ಮಿಯವಳು, ಹೆಣ್ಣು ಜನರ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದಕ್ಕೆ ತರುವ ನಿಟ್ಟಲ್ಲಿ ಬರಹಗಾರರ ಸಂಘನ ಕಟ್ಟಿಳು, ಪ್ರತಿ ತಿಂಗ ಸಂಘದ ಕಡೆಯಿಂದ ಸಾಹಿತ್ಯ ಬರೆಯುವ ಕಾರ್ಯಕ್ರಮನ ಜಿಲ್ಲೆಯ ಸುಮಾರು ಕಡೆ ನಡೆಸಿವೆ ಅಂತ ಹೇಳ್ದು. ಇದೇ ಹೊತ್ತಲ್ಲಿ ಸುಮಾರು ಮಕ್ಕ ಮಳೆಗಾಲದ ಕುರಿತು ಕವನಗಳ ಓದಿದ. ಕಾರ್ಯಕ್ರಮದಲ್ಲಿ ಬಳಗದ ಮಾಜಿ ಅಧ್ಯಕ್ಷೆ ಕಸ್ತೂರಿ ಗೋವಿಂದಮಯ್ಯವು ಸೇರಿದಂಗೆ ಮುಖ್ಯಪಟ್ಟವು ಕೂಡಿಯಾಡಿದ್ದು. ಮಡಿಕೇರಿಯಿರುವ ಇಸಿಎಚ್ಎಸ್ ಪಾಲಿ ಕ್ಲಿನಿಕ್ ಇದೇ ತಾರೀಕು 30 ಮತ್ತು ಜುಲೈ 1 ಹಲೋನ್ ಡಾಕ್ಟರ್ ಇರುದಿಲ್ಲ ಅಂತ ಕ್ಲಿನಿಕ್ನ ಪ್ರಕಟಣೆ ತಿಳಿಸಿಟ್ಟು. ಇಲ್ಲಿಗೆ ಇಂದಿನ ಸುದ್ದಿ ಜೊಂಪೆ ಮುಕ್ತ. ಸುದ್ದಿ ಜೊಂಪೆ ಕೇಳಿದಿರಿ. ಪ್ರಾಯೋಜಕರು ಮಡಿಕೇರಿ ಪ್ರಸನ್ನ, ಮಾಲೀಕರು ಎಲೈಟ್ ಕ್ರಿಕೆಟ್ ಕ್ಲಬ್ ಬಲಮಾವಟಿ ಹಾಗೂ ಲೀಡಿಂಗ್ ಎಡ್ಜ್ ಅಡ್ವರ್ಟೈಸಿಂಗ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು. ಟಾಟಾ ಮೋಟಾರ್ಸ್ ಅರಸ್ಕಾರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು ತೇಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ, ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್ ಆಪೋಸಿಟ್ ಕಾವೇರಿ ಹಾಲ್ ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ರೀ ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ ಐದ್ ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಗೋಣಿಕೊಪ್ಪದ ಕಾವೇರಿ ಪಾಲಿಟೆಕ್ನಿಕ್ ನಲ್ಲಿ ಕಂಪ್ಯೂಟರ್ ಸೈನ್ಸ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ಸ್ ಮತ್ತು ಮೆಕ್ಯಾನಿಕಲ್ ಎಂಜಿನಿಯರಿಂಗ್ 3 ವರ್ಷದ ಡಿಪ್ಲೊಮಾ ಕೋರ್ಸ್ ಗಳಿಗೆ ಅಡ್ಮಿಷನ್ ಪ್ರಾರಂಭಗೊಂಡಿದೆ. SSLC ಪಾಸ್ ಅಥವಾ PU ಫೇಲ್ ಆರ್ ಪಾಸ್ ಆದವರು 3 ವರ್ಷ ಓದಿ ಜಾಬ್ ಗೆ ಸೇರುವ ಸುವರ್ಣಾವಕಾಶ. ಸೆಕೆಂಡ್ PU ಸೈನ್ಸ್ ಪಾಸ್ ಅಥವಾ ITI ಪಾಸ್ ಆದವರು 2ನೇ ವರ್ಷದ ಡಿಪ್ಲೊಮಾಗೆ ನೇರ ಪ್ರವೇಶ ಪಡೆಯಬಹುದು. ಪ್ರತ್ಯೇಕ ಹಾಸ್ಟೆಲ್, ಉತ್ತಮ ಫಲಿತಾಂಶ ಮತ್ತು ಕ್ಯಾಂಪಸ್ ಸೆಲೆಕ್ಷನ್ ಇದ್ದು ಇಲ್ಲಿನ ವಿದ್ಯಾರ್ಥಿಗಳು ದೇಶ ವಿದೇಶಗಳಲ್ಲಿ ಉತ್ತಮ ಉದ್ಯೋಗದಲ್ಲಿದ್ದಾರೆ. ಮಾಹಿತಿಗೆ ಸಂಪರ್ಕಿಸಿ 9500975753. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಕಳೆದ ತಾರೀಕು 17ಕ್ಕೆ ನಿಧನರಾದ ಮೇಕೇರಿ ಗ್ರಾಮದ ಕೊಡಗನ ದಿವಂಗತ ಬೆಳ್ಳೆಪ್ಪ ಅವರ ಹೆಣ್ಣು ಕಲಾವತಿಯವರ ತಿಥಿ ಕರ್ಮಾಂತರ ನಾಳೆ 28ಕ್ಕೆ ಬುಧವಾರ ಮಧ್ಯಾಹ್ನ 12 ಗಂಟೆಗೆ ಮೇಕೇರಿಯ ಜಂಬರ ಹಾಲ್ಲಿ ನಡೆದಿದೆ. ಕಾಗ ಸಿಕ್ಕದ ಮನೆಯು ಊರವು ನೆಂಟರಿಷ್ಟರೆಲ್ಲ ಇದನ್ನೇ ಕಾಗದತ್ತ ಜ್ಞಾನ ಮಾಡಿಕೊಂಡು ಬರೋ ಕೂತ ಬೃತರ ಮಂಗ ದಿಲೀಪ್ ಮತ್ತೆ ಸಂಸಾರದವು ಕೇಳಿಕೊಂಡಳು. ಭಾರತೀಯ ರೇಡಿಯೋ ಹೌಸ್ ನಲ್ಲಿ LED ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ EMI ಮೂಲಕ ಸಾಲ ಸೌಲಭ್ಯ. ಭಾರತೀಯ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಹಾತೂರು ಇವರ ವತಿಯಿಂದ ಇದೇ June 30 ಹಾಗೂ July 1 and 2 ಹಾತೂರಿನಲ್ಲಿ ಜಿಲ್ಲಾ ಮಟ್ಟದ ಬ್ಯಾಡ್ಮಿಂಟನ್ ಪಂದ್ಯಾವಳಿ ನಡೆಯಲಿದೆ. ಬಾಯ್ಸ್ ಸಿಂಗಲ್ಸ್ 10 ವರ್ಷದ ಒಳಗೆ 10-15, 15 ಹದಿನೈದರಿಂದ 18 ಮತ್ತು 19-18 ವಯೋಮಿತಿಯವರಿಗೆ, ಇದೇ ವಯೋಮಾನದವರಿಗೆ ಗರ್ಲ್ಸ್ ಸಿಂಗಲ್ಸ್ ನೋಂದಣಿ ಶುಲ್ಕ ₹500. ಮೆನ್ಸ್ ಡಬಲ್ಸ್ ನಲ್ಲಿ ಮೆನ್ಸ್ ಓಪನ್ 35 ಹಾಗೂ 50 ವರ್ಷದ ಮೇಲ್ಪಟ್ಟು ಮತ್ತು ಜಂಬಲ್ಡ್ 85 ವರ್ಷ ಮೇಲ್ಪಟ್ಟವರಿಗೆ, ಹಾಗೂ ಮಹಿಳಾ ವಿಭಾಗದಲ್ಲಿ ವುಮೆನ್ಸ್ ಓಪನ್ ಮತ್ತು 35 ವರ್ಷ ಮೇಲ್ಪಟ್ಟ ವಿಭಾಗಗಳಲ್ಲಿ ಸ್ಪರ್ಧೆ ನಡೆಯಲಿದೆ. ನೋಂದಣಿ ಶುಲ್ಕ ₹1,000 ಮಾತ್ರ. ಅಲ್ಲದೆ ಸಹಕಾರ ಸಂಘದ ಸದಸ್ಯರಿಗಾಗಿ ನಡೆಯುವ ಸ್ಪರ್ಧೆಗೆ ನೋಂದಣಿ ಶುಲ್ಕ ಕೇವಲ ₹500. ವಿಜೇತರಿಗೆ ಆಕರ್ಷಕ ನಗದು ಹಾಗೂ ಟ್ರೋಫಿ ನೀಡಲಾಗುವುದು. ನೋಂದಣಿಗೆ ಕೊನೆಯ ದಿನಾಂಕ June 27. ಮಾಹಿತಿಗಾಗಿ ಸಂಪರ್ಕಿಸಿ 8296559424 ಅಥವಾ 9483451832. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ಸಿಟಿ. ಸ್ಯಾನ್ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಉದಯನುಳ್ಳ, ಕಾಳಿಮಡ, ಮಮತಾಜನ. ಅಂತಾರಾಷ್ಟ್ರೀಯ ಮಾದಕ ವಸ್ತುರ ದುರುಪಯೋಗ ಕಾನೂನುಬಾಹಿರ ಸಾಗಾಟ ವಿರೋಧಿ ದಿನತ್ತರ ಕಾರ್ಯಕ್ರಮ. ಶ್ರೀಶಕ್ತಿ ಅಸೋಸಿಯೇಷನ್ ಶಕ್ತಿಧಾಮ ಮಾದಕ ವ್ಯಸನೆಯಡ ಸಮಗ್ರ ಪುನರ್ವಸತಿ ಕೇಂದ್ರದ ಸಮಾಜ ಕಾರ್ಯ ವಿಭಾಗ ಜ್ಞಾನ ಕಾವೇರಿ ಚಿಕ್ಕ ಅಳುವಾರ ಕುಡುಗು ವಿದ್ಯಾಲಯ ಮಡಿಕೇರಿ ಇಂಗಡ ಕೂಟಕೂಟತ್ತು ಇಂದು ನಡೆದತ್ತು. ಜಿಲ್ಲಾ ವಿಕಲಚೇತನ ಕಲ್ಯಾಣಾಧಿಕಾರಿ ವಿಮಲಾ ಅವು ಕಾರ್ಯಕ್ರಮಕ್ಕೆ ಮೊಳಿಯಿಟ್ಟತ್ತು. ಅಲ್ಲಿಂಜ ತಕ್ಕಪರಂದ ಅವು ಇಂದೇತರ ಯುವಜನಾಂಗ ಈ ವ್ಯಸನಕ್ಕೆ ಪೋಯೇನುಂಡು ಇಂಗು ಆ ಮಕ್ಕ ಪೊಮ್ಮಕ್ಕಡಲ್ಲಿ ಇಂಡಮೇದ ಅರಿವು ಕೊಡಪ ಕಾರ್ಯಕ್ರಮ ನಡ್ಕೊಂಡು ಪಿಂಗ ಇಕ್ಕಾಕಲೆ ವ್ಯಸನಕ್ಕೆ ಅಂಟಿಯಣಿಂಗಕ್ಕೆ ಶಕ್ತಿಧಾಮ ಕೇಂದ್ರದ ಚಿಕಿತ್ಸೆ ಪಡೆದಂಡು ನಲ್ಲ ತರತರ ಬದುಕುವನಕ್ಕೆ ಆಂಡು ಒಂದು ಇವು ಸಲಹೆ ಕೊಡ್ತತ್ತು. ಮುಖ್ಯಪಟ್ಟವು ಹಾಜರಿಂಜತ್. ನಾಪೋಕ್ಲ ಸರ್ಕಾರಿ ಫಸ್ಟ್ ಗ್ರೇಡ್ ಕಾಲೇಜು ಪಿಂಗ ಕೊಡಗು ಜಿಲ್ಲಾ ಮಹಿಳಾ ಬರಹಗಾರರ ಸಂಘ ಇಂಗಡ ಕೂಡುಕೂಟತ್ತು ಇಂದು ಪೊಲಾಕ 11 ಗಂಟೆಗೆ ಕಾಲೇಜರ ಸಭಾಬಾಡೆಲ್ ಕಾಲೇಜು ಮಕ್ಕಕ್ಕೆ ಮಳೆಗಾಲತರ ಕವಿಗೋಷ್ಠಿ ನಡೆತುಚಿ. ಜಿಲ್ಲರ ಪೊಮ್ಮಕ್ಕಡ ಅಳ್ತುಕಾರಡ ಸಂಘದರ ಅಧ್ಯಕ್ಷೆ ಮೊನ್ನಂಡ ಶೋಭಾ ಸುಬ್ಬಯ್ಯ ಇಂಗಡ ಕೊರವುಕಾರಿಕೆಯಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಮಡಿಕೇರಿಯ ಮೆಡಿಕಲ್ ಕಾಲೇಜರ ಮಾಜಿ ಆಡಳಿತಾಧಿಕಾರಿ ಬಿದ್ದಾಟಂಡ ಮೇರಿ ನಾಣಯ್ಯ ಅವು ಮೊಳಿಯಿಟ್ಟತ್ತು. ಮುಖ್ಯ ಬಿಂದುವಳಾಯಿತು. ಪುದಿಯ ನೆರವನ ರೇವತಿ ರಮೇಶ್ ಕೂಡಿಯಾಡಿತು ತಕ್ಕಪರಂದಿತ್ತು. ಪೊಮ್ಮಕ್ಕಕ್ಕೆ ಸಾಹಿತ್ಯ ಕ್ಷೇತ್ರದ ಪುರುಡುಕೊಡಪಕ್ಕೆ ಈ ಅಳತುಕಾರಡ ಸಂಗತನ ಮಾಡಿತು. ಜಿಲ್ಲರ ಎಲ್ಲಾ ಭಾಗತ್ತು ಈ ಕಾರ್ಯಕ್ರಮತನ ನಡೆತುವ ಅಂದು ಅಣ್ಣಚ್ಚಿ. ಪೆರಿಯ ಅಳತುಕರ್ತಿ ಕಸ್ತೂರಿ ಗೋವಿಂದಮಯ್ಯ ಕೂಡುನನಕ್ಕೆ ಮುಖ್ಯಪಟ್ಟವು ಹಾಜರಿಂಜತ್. ಅರಣ್ಯ ಮಹಾವಿದ್ಯಾಲಯ ಪೊನ್ನಂಪೇಟೆ ಜಿಲ್ಲರ ದೇವಡಕಾಡಲು ಮರತ್ತನ ನಡಪ ಅಭಿಯಾನತನ ಏರ್ಪಾಡು ಮಾಡಿಯನುಂಡು. കൊടകുര ദേവടക്കാടില് അപരൂപത്തര പിഞ്ഞ കാങ്കത്തെ അയണ്ടുള്ള കരിമര കരടിമര ദൂപ്പ കരിദൂപ്പ കാച്ചംപുളി അണ്ടുവാള കായ്മര നേരപ്പണ്ണു മര കൂടനക്കെ ബോറെ ബോറെ ജാത്തിര മരത്തിന് നടുപ്പ ഇതില് കൂടിയാടുവക്ക് ഇരാതെ ഉള്ള ദേവടക്കാടുര ദേവസ്ഥാന സമിതിക്കാര ഈ യോജന കാര്യരൂപക്ക് കൊണ്ടുവപ്പക്ക് സാക്കാര കൊടുക്കലു